ಕಡಿಮೆ ಮಾಡುತ್ತಾ ಹೋಗಬೇಕು, ಬೆಳೆ ವೈವಿಧ್ಯತೆಗಳನ್ನು ಹೆಚ್ಚು ಮಾಡಿದ್ರೆ ಇಂಥ ಒಂದು ಪರಿಸರ ಸ್ನೇಹಿ ಪದ್ಧತಿಗಳನ್ನು ನಾವೆಲ್ಲ ಅಳವಡಿಸಿಕೊಂಡು ಒಳ್ಳೆಯ ಒಂದು ಕೃಷಿ ಪರಿಸರವನ್ನು ಕಾಯ್ದುಕೊಳ್ಳಬಹುದು ಅಂತ ನನ್ನ ಒಂದು ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಸ್ನೇಹಿತರೆ, ರೈತರ ಕಾರ್ಯಕ್ರಮ ಕಿಸಾನ ವಾಣಿಯಲ್ಲಿ ನಾವಿದ್ದೇವೆ. ವಿಜಯಪುರ ಆಕಾಶವಾಣಿಯ ಕೇಂದ್ರವಿದ್ದು ಸ್ಟುಡಿಯೋ ಸಮಯ 7:28:50. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಡೊಳ್ಳಿನ ಕೈಪೆಟ್ಟು, ಕಲಾವಿದರು ಮಹಲಿಂಗಪ್ಪ ನಿಂಗಪ್ಪ ಧನ್ಗರ್ ಮತ್ತು ಸಂಗಡಿಗರು. 8 ಮಾತ್ರ ಮಟ್ಟತಾಳ.